ಸೈಕೋ ಭುವನಂ ಪ್ರವಿಷ್ಟಃ ರೂಪಂ ರೂಪಂ ಪ್ರತಿರೂಪೋ ಬಭೂವ ರೂಪಂ ರೂಪಂ ಪ್ರತಿರೂಪೋ ಬಭೂವ ಏತಸ್ತಥಾ ಸರ್ವಭೂತಾಂತರಾತ್ಮಾ ಏತಸ್ತಥಾ ಸರ್ವಭೂತಾಂತರಾತ್ಮಾ ರೂಪಂ ರೂಪಂ ಪ್ರತಿರೂಪೋ ಬಹಿಶ್ಚ ರೂಪಂ ರೂಪಂ ಪ್ರತಿರೂಪೋ ಬಹಿಶ್ಚ ವ್ಯಾವಾಯುರ್ಯಥೈಕೋ ಭುವನಂ ಪ್ರವಿಷ್ಟಃ ವಾಯುರ್ಯಥೈಕೋ ಭುವನಂ ಪ್ರವಿಷ್ಟಃ ರೂಪಂ ರೂಪಂ ಪ್ರತಿರೂಪೋ ಬಭೂವ ರೂಪಂ ರೂಪಂ ಪ್ರತಿರೂಪೋ ಬಭೂವ ಏಕಸ್ತಥಾ ಸರ್ವಭೂತಾಂತರಾತ್ಮಾ ಏಕಸ್ತಥಾ ಸರ್ವಭೂತಾಂತರಾತ್ಮಾ ರೂಪಂ ರೂಪಂ ಪ್ರತಿರೂಪೋ ಬಹಿಶ್ಚ ರೂಪಂ ರೂಪಂ ಪ್ರತಿರೂಪೋ ಬಹಿಶ್ಚ ವಾಯುರ್ಯಥೈಕೋ ಭುವನಂ ಪ್ರವಿಷ್ಟಃ ವಾಯುರ್ಯಥೈಕೋ ಭುವನಂ ಪ್ರವಿಷ್ಟಃ ರೂಪಂ ರೂಪಂ ಪ್ರತಿರೂಪೋ ಬಭೂವ ರೂಪಂ ರೂಪಂ ಪ್ರತಿರೂಪೋ ಬಭೂವ ಏಕಸ್ತಥಾ ಸರ್ವಭೂತಾಂತರಾತ್ಮಾ ಏಕಸ್ತಥಾ ಸರ್ವಭೂತಾಂತರಾತ್ಮಾ ರೂಪಂ ರೂಪಂ ಪ್ರತಿರೂಪೋ ಬಹಿಶ್ಚ ರೂಪಂ ರೂಪಂ ಪ್ರತಿರೂಪೋ ಬಹಿಶ್ಚ ಅಗ್ನಿಯು ಭುವನವನ್ನು ಪ್ರವೇಶಿಸಿದಾಗ ಅಲ್ಲಲ್ಲಿ ಇರುವಂತಹ ಎಲ್ಲ ಪದಾರ್ಥಗಳು ವಸ್ತುಗಳ ಆಕಾರವನ್ನು ತೆಗೆದುಕೊಳ್ಳುತ್ತದೆ. ಹೀಗೂ ಹಾಗೆ ಆತ್ಮನು ಎಲ್ಲ ಶರೀರಗಳನ್ನು ಪ್ರವೇಶಿಸಿ ಅವುಗಳವುಗಳಂತೆ ತೋರುತ್ತಾನೆ. ಹೇಗೆಂದರೆ ಇನ್ನೊಂದು ಉದಾಹರಣೆ ಕೊಡ್ತಾರೆ. ಯಥಾ ವಾಯು ಏಕಃ, ಹೇಗೆ ವಾಯು ಒಂದೇ ವಾಯು. ಭುವನಂ ಪ್ರವಿಷ್ಟ, ಅದು ಈಗ ಒಂದು ಅರಮನೆಯನ್ನು ಹೊಕ್ಕಿದೆ. ಏನಾಗ್ತದಲ್ಲಿ ಕಿಟಕಿಯ ಗಾಳಿ, ಬಾಗಿಲ ಗಾಳಿ, ಗವಾಕ್ಷದ ಗಾಳಿ, ಹೀಗೆ ಬೇರೆ ಬೇರೆ ಭಾವಗಳನ್ನು ಪಡೀತದೆ. ರೂಪಂ ರೂಪಂ ಪ್ರತಿರೂಪೋ ಬಭೂವ. ಹಾಗೆಯೇ ಏಕಃ ಸರ್ವಭೂತಾಂತರಾತ್ಮ, ತಥಾ ಏಕಃ ಸರ್ವಭೂತಾಂತರಾತ್ಮ, ಒಬ್ಬನೇ ಆತ್ಮ ಸರ್ವಭೂತಾಂತರ ಸಕಲ ಜೀವರಾಶಿಗಳ ಒಳಗೆ ಇದ್ದಾನೆ, ಅವುಗಳಂತೆ ಇದ್ದಾನೆ, ಇರುವೆಯಲ್ಲಿ ಇರುವೆ ಅಂತಲೇ ತೋರ್ತಾನೆ, ಆನೆಯಲ್ಲಿ ಆನೆ ಅಂತಲೇ ತೋರ್ತಾನೆ, ಮನುಷ್ಯರಲ್ಲಿ ಮನುಷ್ಯರಂತಲೇ ತೋರ್ತಾನೆ. ರೂಪಂ ರೂಪಂ ಪ್ರತಿರೂಪೋ, ಮತ್ತು ಹೊರಗೂ ಎಲ್ಲೆಲ್ಲಿಯೂ ಇದ್ದಾನೆ, ಎಲ್ಲ ದಿಕ್ಕುಗಳಲ್ಲಿಯೂ ಅವನಿದ್ದಾನೆ. ಒಳ ಪ್ರವೇಶಿಸಿದ್ದಾನೆ, ಹೊರಗೂ ಎಲ್ಲೆಲ್ಲಿಯೂ ಅವನಿದ್ದಾನೆ. ಬಹಿಶ್ಚಂದ್ರ ಹೊರಗೆ. ಭಾಷ್ಯ ತಥಾ ಅನ್ಯ ದೃಷ್ಟಾಂತಃ, ಯಥಾ ಅಲ್ಲ ತಥಾ, ತಥಾ ಅನ್ಯ ದೃಷ್ಟಾಂತಃ ವಾಯು ಯಥಾ ಏಕಃ ಇತ್ಯಾದಿ ಅನಾತ್ಮನ ದೇಹೇಷು ಅನುಪ್ರವಿಷ್ಟಃ. ಯಥಾ ವಾಯು ಏಕಃ, ಅನೇಕ ವಾಯುಗಳಿಲ್ಲ. ಏನು ಹೇಳ್ತಾರೆ, ನಮ್ಮಲ್ಲಿ ಕಾಲು ಸೆಳೆತ ಕೈ ಸೆಳೆತ ಅಂತ ಹೇಳ್ತಾರೆ. ಇಲ್ಲ, ಸೆಳೆತ ಅನ್ನೋಂಗಿಲ್ಲ. ಕಾಲು ಹರಿಲಿಕ್ಕತ್ತಾವ, ಕೈ ಹರಿಲಿಕ್ಕತ್ತಾವ ಅಂತ ಹೇಳ್ತಾರೆ. ನೀವು ಅದನ್ನು ಸೆಳೆತ ಅಂತ ಹೇಳ್ತಾರೆ. ಕೈ ಸೆಳೆತದ ವಾಯು ಬೇರೆ, ಕಾಲು ಸೆಳೆತದ ವಾಯು ಬೇರೆ. ಒಂದೇ ವಾಯು, ಏಕಃ ವಾಯುಃ. ಏಕಃ ವಾಯುಃ ಯಥಾ ಏನು ಮಾಡ್ತದೆ, ಪ್ರಾಣಾತ್ಮನ ದೇಹೇಶು ಅನುಪ್ರವಿಷ್ಟ. ಪ್ರಾಣಾತ್ಮನಾಗಿ ದೇಹಗಳಲ್ಲಿ ಪ್ರವೇಶವಾಗಿದ್ದಾನೆ. ಪ್ರಾಣಾತ್ಮನಾಗಿ ದೇಹದಲ್ಲಿ ಪ್ರವೇಶವಾಗಿದ್ದಾನೆ. ಕಾಲು ಸೆಳೆತ ವಾಯು ಬೇರೆ, ಕೈ ಸೆಳೆತ ವಾಯು ಬೇರೆ ಅಂತ ಹೇಗೆ ಇಲ್ಲವೋ ಹಾಗೆ ಉದಾನದ ವಾಯು ಬೇರೆ, ಪಚನದ ವಾಯು ಬೇರೆ ಬೇರೆ ಅಂತ ಇರೋದಿಲ್ಲ. ಏಕಃ ವಾಯು, ಅದು ಪ್ರಾಣಾತ್ಮನ ಮೂಲಕವಾಗಿ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಕ್ರಿಯೆಗಳಲ್ಲಿ ತೊಡಗುತ್ತದೆ. ವಾಯು ಅನೇಕ ಆಗಿಲ್ಲ, ಒಂದೇ ಎನರ್ಜಿ ಅನೇಕ ಉಪಕರಣಗಳಲ್ಲಿ ಅನೇಕ ಕಾರ್ಯಚಟುವಟಿಕೆ ಉಪಕರಣಗಳ ಕಾರ್ಯಚಟುವಟಿಕೆಯಲ್ಲಿ ಒಂದೇ ಶಕ್ತಿ ಒಂದೇ ಎನರ್ಜಿ ಹೇಗೆ ಎಲ್ಲೆಲ್ಲಿಯೂ ಪ್ರವೇಶವಾಗಿದೆಯೋ ಅವು ಉಪಾಧಿವಶವಾಗಿ ಅವುಗಳವುಗಳ ಕೆಲಸವನ್ನು ಈ ಕರೆಂಟೇ ಮಾಡುತ್ತದೆ ಅನ್ನೋ ಹಾಗೆ ತೋರುತ್ತದೆ. ಇಲ್ಲಿ ಫ್ಯಾನ್ ತಿರುಗ್ತಾ ಇದೆ ಅಂದರೆ ಕರೆಂಟ್ ಏನು ಮಾಡ್ತಾ ಇದೆ, ಶಕ್ತಿ ಕೊಡ್ತದೋ ಏನು, ಶಕ್ತಿಯಾಗಿದೆಯೋ, ಶಕ್ತಿಯಾಗಿದೆ ಅಷ್ಟೇ, ಅದನ್ನು ಕೊಡೋ ಪ್ರಯತ್ನ ಮಾಡೋದು. ಸ್ವಲ್ಪ ಇಡಪ್ಪ, ಒಂದು 5 ನಿಮಿಷ ರೆಸ್ಟ್ ಮಾಡೋ, ಅಲ್ಲಿ ಭಾರಿ ಅರ್ಜೆಂಟ್ ಅದು, ಅಲ್ಲಿ ಹೋಗಿ ಬರ್ತೀನಿ ಆಮೇಲೆ ನಿನಗೆ ಕೊಡ್ತೀನಿ ಅಂತ ಹೇಳ್ತೇನೆ. ಅದು ಹೇಳೋದಿಲ್ಲ, ಬೇಗ ಕೆಟ್ಟ ನಿಂತ್ಕೋ, ನಾ ಏನು ಮಾಡಲಿಕ್ಕಾಗೋದಿಲ್ಲ ಅದಕ್ಕೆ. ಆದರೆ ನೀನು ವರ್ಕ್ ಮಾಡ್ತಾ ಇದ್ದಾಗ ಒಂದು 5 ನಿಮಿಷ ರೆಸ್ಟ್ ಮಾಡು ಅಂತ ನಾನು ಹೇಳಲಿಕ್ಕಾಗೋದಿಲ್ಲ ಅಂತದ ಎನರ್ಜಿ, ಎನರ್ಜಿ ಕೊಡೋ ಪ್ರಯತ್ನವೂ ಮಾಡೋದಿಲ್ಲ. ಹಾಗೆ ಆತ್ಮ ಏನನ್ನು ಕೊಡುವುದಾಗಲಿ ಏನನ್ನು ತೆಗೆದುಕೊಳ್ಳುವುದಾಗಲಿ ಮಾಡೋದಿಲ್ಲ. ಆ ಆತ್ಮನೇ ನೀನು. ನೀನು ಮತ್ತಿನ್ನೊಂದು ಬೇರೆ ಏನೋ ಅಂದ್ಕೊಂಡಿಯಾ, ಅದು ಯಾವುದು ನೀನಲ್ಲ, ಆತ್ಮನೇ ನೀನು. ದೇಹೇಶು ಅನುಪ್ರವಿಷ್ಟ ಏಕಃ ಏವ ವಾಯುಃ, ಎಲ್ಲ ದೇಹಗಳನ್ನು ಹೊಕ್ಕಿದ್ದಾನೆ, ಪ್ರವೇಶಿಸಿದ್ದಾನೆ. ಪ್ರವೇಶ ಮಾಡಿದ ಮೇಲೆ ಎಲ್ಲೆಲ್ಲಿ ಪ್ರವೇಶ ಮಾಡ್ತಾನೋ ಅದರದರಂತೆಯೇ ತೋರ್ತಾನೆ. ನಿಮ್ಮ ಮನೆಯಲ್ಲಿ ಕರೆಂಟ್ ಇದೇನ್ರಿ ಅಂದ, ಕರೆಂಟ್ ಇದೆಯೇನ್ರಿ ಅಂದಾಗ ಕರೆಂಟ್ ನೋಡಿ ಹೇಳ್ತಿರೋ ಏನು, ಫ್ಯಾನ್ ನೋಡಿ ಹೇಳ್ತಿರೋ? ಪ್ರತಿರೂಪ, ಪ್ರತಿರೂಪ. ಬಲ್ಬ್ ನೋಡಿ ಹೇಳ್ತೀವಿ, ಲೈಟ್ ನೋಡಿ ಹೇಳ್ತೀವಿ, ಫ್ಯಾನ್ ನೋಡಿ ಹೇಳ್ತೀವಿ, ಫ್ರಿಜ್ ಸ್ವಿಚ್ ಹಾಕಿರ್ತೀವಿ, ವಾಷಿಂಗ್ ಮಷಿನ್ ಸ್ವಿಚ್ ಹಾಕಿರ್ತೀವಿ, ಹೋಗಿ ನೋಡ್ತೀವಿ ಯಾಕೋ ವಾಷಿಂಗ್ ಮಷಿನ್ ಕೆಲಸ ಮಾಡ್ತಾ ಇಲ್ಲ, ಅಲ್ಲಿ ಲೈಟ್ ನೋಡ್ತೀವಿ ಲೈಟ್ ಯಾಕೋ ಇಲ್ಲ, ಓಹೋ ಇಲ್ಲ ರೀ ಕರೆಂಟ್ ಹೋಗಿದೆ, ಏನೋ ನೋಡಿ ಏನೋ ಹೇಳೋದ. ಇಲ್ಲ ಸ್ವಾಮಿ, ಒಂದು ಸಲ ಕರೆಂಟ್ಗಳ ಪ್ರವೇಶ ಆಯಿತು ಅಂದರೆ ಆ ರೂಪವನ್ನು ಧಾರಣ ಮಾಡುತ್ತೆ, ಆ ಉಪಾಧಿಯನ್ನೇ ಧಾರಣ ಮಾಡುತ್ತೆ. ಉಪಾಧಿಗೂ ತನಗೂ ಯಾವ ಅಂಟೂ ಇಟ್ಕೊಳ್ಳದೇನೆ ಉಪಾಧಿಯಂತೆ ತೋರ್ತದೆ. ಈ ಆರಡಿ ಶರೀರಕ್ಕೂ ಆತ್ಮನಿಗೂ ಏನು ಸಂಬಂಧ ಅದ? ಆರಡಿ ಆತ್ಮ ಶರೀರಕ್ಕೂ ಈ ಆತ್ಮನಿಗೂ ಏನು ಸಂಬಂಧ ಅದ? ಆದರೂ ಕೂಡ ಶರೀರದಂತೆಯೇ ಆತ್ಮ ತೋರ್ತಾ ಇದ್ದಾನೋ ಇಲ್ಲ, ನಿಷ್ಕಳಂಕ ಅಲಿಪ್ತ ನಿರ್ಲಿಪ್ತ, ತಾನೇ ತಾನಾಗಿರುವ ಎಚ್ಚರ. ಇವಾಗ ಬೇಕಾದಷ್ಟು ಆತ್ಮ ಮಾತಾಡ್ಬೋದು ಸ್ವಾಮೀಜಿ, ಮತ್ತು ಅಲಗಾಡಿಸ್ಲಿಕ್ಕೂ ಆಗುವುದಿಲ್ಲ ನಾ ಮಾತಾಡಲಿಕ್ಕಿದ್ರೆ. ಆದರೆ ಆವಾಗ ನಾವು ಮಾತಾಡಿದ್ವಲ್ಲ ಶರೀರದ ಬಗ್ಗೆ ವಿವರಣೆ ಕೊಟ್ಟವಲ್ಲ ನಿನ್ನೆ ಸತ್ಸಂಗದೊಳಗೆ, ಅಲ್ಲಿ ಆತ್ಮವಿಚಾರ ಲೆಕ್ಕಕ್ಕೆ ತಗೊಂಡೇ ಇಲ್ಲ ನಾವು. ಅದನ್ನು ಸಾಮಾನ್ಯ ಮನುಷ್ಯರಂತೆ ಪೌಡರ್ ಕುಂಕುಮ ಹಚ್ಕೊಂಡು ಚಂದಾಗಿ ಅಲಂಕಾರ ಮಾಡೋರು ಇರ್ತಾರಲ್ಲ ಅವರ ಮಾತುಗಳಲ್ಲಿ ಮಾತಾಡ್ತಾ ಇದ್ವಿ. ಅದಾದರೂ ಯಾಕ್ರಿ ಮಾತಾಡಬೇಕು, ನಮಗೆ ಬೇಡ ಬೇಡ. 24 ಗಂಟೆ ಆತ್ಮ ಅಂತ ಮನನ ಮಾಡಬೇಕಾಗಿದೆ. 2 ಜನ ಉಳಿಯೋಂಗಿಲ್ಲ ಕೋರ್ಸಿ. ನೀವೆಲ್ಲ ಗುರುಮಂದಿರ ಕಡೆ ಬರ್ತಾ ಇದ್ದಾಗ ನೋಡು, ಅಲ್ಲಿ ಆತ್ಮ ಬರಲಿಕ್ಕತ್ತದ, ಅಲ್ಲೊಂದು ಆತ್ಮ ಬರಲಿಕ್ಕತ್ತದ ಅಂತ ಹಿಂಗೆಲ್ಲ ಮಾತಾಡಬೇಕಾಗ್ತದೆ. ಆತ್ಮನಿಗೆ ಹಸಿವೆ ಆಗ್ಯದ, ಆತ್ಮ ಊಟಕ್ಕೆ ಹೋಗ್ತದೆ, ಆದರೂ ಅದು ಆತ್ಮ, ಅದು ಹಸಿವೆ ಆಗಿಲ್ಲ. ಹಸಿವಾಗಿದೆ ಆದರೂ ಹಸಿವಾಗಿಲ್ಲ, ಅದು ಹೋಗ್ತಾ ಇದೆ ಆದರೂ ಹೋಗ್ತಾ ಇಲ್ಲ. ಎಲ್ಲದಕ್ಕೂ ಹಿಂಗೆ ಹೇಳ್ಕೋದು ಕೊಡಬೇಕಾಗ್ತದೆ. ಆತ್ಮ ಈಸ್ ಎ ನಾಲೆಜ್. ಆತ್ಮ ಇದು ಜ್ಞಾನಾತ್ಮ, ಪ್ರಯೋಗಾತ್ಮ ಅಲ್ಲ, ಪ್ರಾಕ್ಟಿಕಲ್ ಆತ್ಮ ಅಲ್ಲ, ಇಂಪ್ರಾಕ್ಟಿಕಲ್. ಪ್ರಾಕ್ಟಿಕಲ್ಲೂ ಅಲ್ಲ, ಥೆರಾಟಿಕಲ್ಲೂ ಅಲ್ಲ. ಆತ್ಮ ಇಸ್ ಎ ನಾಲೆಜ್, ಅಲ್ಟಿಮೇಟ್ ನಾಲೆಜ್. ಈ ಆತ್ಮನು ಎಲ್ಲ ಶರೀರಗಳನ್ನು ಪ್ರವೇಶ ಮಾಡಿ, ಎಲ್ಲ ರೂಪಗಳನ್ನು ಪ್ರವೇಶ ಮಾಡಿ, ಆ ರೂಪಗಳಂತೆಯೇ ತೋರ್ತಾ ಇದ್ದಾನೆ. ಬೇಕಾದ್ರೆ ಆ ಶಬ್ದ ಹಾಕ್ರಿ, ತೋರ್ತಾ ಇದ್ದಾನೆ ಶಬ್ದ ಹಾಕಿದಾಗ ನಿಮಗೆ ಕ್ಲೀನ್ ಆಗಿಬಿಟ್ಟಿದೆ. ಪ್ರವೇಶವತ್ ಪ್ರವೇಶ, ಪ್ರವೇಶವೇ ಆಗಿಲ್ಲ. ಅದನ್ನು ಆಮೇಲೆ ವ್ಯಾಖ್ಯಾನಿಸ್ತಿಗೆ ಬರ್ತದೆ. ಪ್ರವೇಶದಂತೆ ಪ್ರವೇಶವೇ ವಿನಃ ಇಲ್ಲಿ ಪ್ರವೇಶ ಆಗೇ ಇಲ್ಲ. ಕಥಂ ಅಲ್ಲ ಅಲ್ಲ, ನಾನು ನಿಮಗೆ ನನ್ನ ಭಾಷೆ ಹೇಳಿಕತ್ತೀನಿ. ಹೇಗೆಂದರೆ, ಪಕ್ಷಿಯು ಪ್ರವೇಶವಾದಂತೆ ಆಗಿದೆಯಾ? ಪಕ್ಷಿಯು ಗೂಡನ್ನು ಪ್ರವೇಶಿಸದಂತೆ ಆತ್ಮ ಈ ಗೂಡನ್ನು ಪ್ರವೇಶಿಸಿದ್ದಾನ? ಪ್ರವೇಶ ಅನ್ನೋ ಶಬ್ದ, ನದಿಯು ಸಮುದ್ರವನ್ನು ಪ್ರವೇಶಿಸದಂತೆ ಆತ್ಮನು ಶರೀರವನ್ನು ಪ್ರವೇಶಿಸಿದ್ದಾನ? ಹಾಗಾದ್ರೆ ಯಾವ ಥರ ಪ್ರವೇಶ ಇದು? ಉದಾಹರಣೆ ಕೊಡ್ರಿ, ಇದು ಎಂಥ ಪ್ರವೇಶ? ನೀರು ತೆರೆಯನ್ನು ಪ್ರವೇಶಿಸಿದಂತೆ, ಚಿನ್ನವು ಆಭರಣವನ್ನು ಪ್ರವೇಶಿಸಿದಂತೆ, ಮಣ್ಣು ಮಡಿಕೆಯನ್ನು ಪ್ರವೇಶಿಸಿದಂತೆ. ಹೆಂಗಿದೆ ಪ್ರವೇಶ? ಮಣ್ಣು ತನ್ನ ಮಣ್ಣುತನವನ್ನು ಕಳೆದುಕೊಳ್ಳದೆ ಮಡಿಕೆಯನ್ನು ಪ್ರವೇಶಿಸಿದೆಯೋ ಇಲ್ಲ? ಚಿನ್ನವು ತನ್ನ ಚಿನ್ನತನವನ್ನು ಕಳೆದುಕೊಳ್ಳದೆ ಆಭರಣವನ್ನು ಪ್ರವೇಶಿಸಿದೆಯೋ ಇಲ್ಲ? ನೀರು ತನ್ನ ನೀರತ್ವವನ್ನು ಕಳೆದುಕೊಳ್ಳದೆ ಸಮುದ್ರವನ್ನು ಪ್ರವೇಶಿಸಿದೆಯೋ ಇಲ್ಲ? ಅಥವಾ ತೆರೆಯನ್ನು ಪ್ರವೇಶಿಸಿದೆಯೋ ಇಲ್ಲ? ಇತನೇ ಸಿ ಬಾತ್ ಹೈ. ಆತ್ಮ ತನ್ನಲ್ಲಿ ತಾನು ಯಾವುದೇ ಅಂಟನ್ನು, ಸ್ಪರ್ಶವನ್ನು, ವಿಕಾರಗಳನ್ನು ಇಟ್ಟುಕೊಳ್ಳದೆ ಎಲ್ಲ ರೂಪಗಳನ್ನು ಪ್ರವೇಶಿಸಿದ್ದಾನೆ. ಇದು ಈಗ ನೀವು ಪಾಠ ಮಾಡಿದ್ರಿ, ತತ್ ಸೃಷ್ಟ್ವಾ ತದೇವಾನು ಪ್ರಾವಿಶತ್. ಒಂದು ಸಲ ಪ್ರವೇಶ ಆಗಿಬಿಟ್ಟ ಅಂದರೆ ದ್ಯಾಟ್ಸ್ ಇಟ್. ಸತ್ಯಂ ಚ ಅನೃತಂ ಚ ಸತ್ಯಮ ಭವತ್ ಯದ್ದಿತಂ ಕಿಂಚ. ಇನ್ನೇನಿದೆಯೋ ಎಲ್ಲವೂ ಸತ್ಯವೂ ಅವನೇ, ಅನೃತವೂ ಅವನೇ, ಋತವೂ ಅವನೇ, ಸುಳ್ಳು ಅವನೇ, ಇದ್ದವನು ಅವನೇ, ಇಲ್ಲದೇ ಇದ್ದವನು ಅವನೇ, ಪುಣ್ಯವೂ ಅವನೇ, ಪಾಪವೂ ಅವನೇ, ಧರ್ಮವೂ ಅವನೇ, ಎಲ್ಲ ಎಲ್ಲ ಅವನೇ. ನಿರುಕ್ತಂ ಚ ನಿರುಕ್ತಂ ಚ ನಿಲಯನಂ ಚ ನಿಲಯನಂ ಚ ಸತ್ಯಂ ಚಾನೃತಂ ಸತ್ಯಮಭವತ್ ಯದ್ದಿದ್ದಂ ಕಿಂಚೋ. ಒಂದೊಂದು ಕಣ ಕಣ ಮೊದಲು ಮಾಡಿಕೊಂಡು ಅಷ್ಟು ರೂಪ ಧಾರಣ ಮಾಡಿದೆ. ಎಷ್ಟು ಸಮಯ ಹಿಡಿದಿರ್ಬೋದು ಸ್ವಾಮೀಜಿ ಅವನಿಗೆ? ಎಷ್ಟು ಸಮಯ ಹಿಡಿದಿರ್ಬೋದು? ಸೂರ್ಯನು ಬೆಳಗಲಿಕ್ಕೆ ಎಷ್ಟು ಸೆಕೆಂಡ್ ಹಿಡಿತದೆ? ಸೂರ್ಯನು ಬೆಳಗಲಿಕ್ಕೆ ಎಷ್ಟು ಸಮಯ ಹಿಡಿತದೆ? ಕ್ಷಣಾರ್ಧದಲ್ಲಿ. ನೀ ಕ್ಷಣ ಅನ್ನೋದ್ರೊಳಗೆ ಒಂದು ಸಾವಿರ ಭಾಗ ಮಾಡ್ಬೋದು. ಕ್ಷಣಾರ್ಧ ಸಂಕಲ್ಪ ನೋಡಿ, ನಿಮಗೆಲ್ರಿಗೂ ನಿಮ್ಮ ಮನೆ ಇದೆ ಅಂತ ತಿಳ್ಕೊಂಡೇನಿ. ಈಗ ನಾನು ಮನೆಯಲ್ಲಿ ಹೋಗಿ ಇದ್ದೀನಿ ಅಥವಾ ನಮ್ಮ ಮನೆಯಲ್ಲಿ ನಾನು ಇದ್ದೀನಿ ಅನ್ನುವುದಕ್ಕೆ ಎಷ್ಟು ಸೆಕೆಂಡ್ ಬೇಕು? ನಾನು ನನ್ನ ಮನೆ ಅಂದಾಗ ನೀವು ಎಲ್ಲಿರ್ತೀರಿ? ಅಂದರೆ ಸಂಕಲ್ಪ ಮಾತ್ರದಿಂದ ಈಶ್ವರ ಇದನ್ನು ಸೃಷ್ಟಿ ಮಾಡಿದ್ನಲ್ಲ, ಹೆಂಗೆ ಮಾಡ್ದ? ಸಂಕಲ್ಪ ಮಾತ್ರದಿಂದ. ನನ್ನ ಮನೆ ಅಂದ ಭುವನವಾಗಿಬಿಟ್ಟು, ಇಷ್ಟು ರೂಪಗಳು ಅಂದ ಅಷ್ಟು ರೂಪ ಆಗಿಬಿಟ್ಟು, ಆ ರೂಪಗಳಂತೆ ಇದ್ದಾನೆ ಅಂತನೇ ತೋರ್ಲಿಕ್ಕೆ ಹತ್ಬಿಟ್ಟ. ಇವಷ್ಟೂ ಶಬ್ದಗಳನ್ನು ನಾವು ಸೃಷ್ಟಿಯ ದೃಷ್ಟಿಯಿಂದ ಮಾತಾಡ್ತಾ ಇದ್ದೇವೆ. ಸೃಷ್ಟಿಯ ದೃಷ್ಟಿ ಅಂದರೆ ಸೃಷ್ಟಿ ಸತ್ಯ ಅಂತ ಯಾರು ಭಾವಿಸಿದ್ದಾರೋ, ಈ ಗೋಡೆ ಸತ್ಯ, ಈ ವೃಕ್ಷ ಸತ್ಯ, ಈ ಹಾರುವ ಪಕ್ಷಿಗಳು ಸತ್ಯ, ಈ ಭೂಮಿ ಸತ್ಯ, ಟೇಬಲ್ ಇವೆಲ್ಲ ಸತ್ಯ, ಪೀಠೋಪಕರಣಗಳು ಸತ್ಯ, ಮನುಷ್ಯರು ಜೀವರಾಶಿಗಳು ಸತ್ಯ, ಈ ಸತ್ಯವಾದ ಜಗತ್ತು ಎಲ್ಲಿಂದ ಬಂತು ಅಂದು ಯಾವನೋ ಒಬ್ಬ ಒಂದು ಪ್ರಶ್ನೆ ಮಾಡಿದ್ರು. ಆವಾಗ ಎರಡು ಹಂತದಲ್ಲಿ ಶಾಸ್ತ್ರಗಳು ತಿಳಿಸಿರುತ್ತೆ. ಇವ ಕೇಳಾನ ಅಂತ ತಿಳಿಸಿ ಹೇಳ್ತಾವ. ಇವ ಯಾಕೆ ಕೇಳಾನ? ಇವನಿಗದು ಸತ್ಯ ಅನಿಸಿದೆ ಅಂತಲೇ ಕೇಳ್ತಾನ. ನೀ ಅಂದ್ರೆ ಸತ್ಯ ಅನ್ಕೋಬೇಕಾಕ, ಆಮೇಲೆ ಇಷ್ಟು ಥರ ಥರ ಅವ ಯಾಕೆ ಅಂತ ಯಾಕೆ ಕೇಳಬೇಕು ನೀನು? ಮೊದಲ ಸತ್ಯ ಅನ್ಕೋತಾನ, ಟೇಬಲ್ ಸತ್ಯ, ಕುರ್ಚಿ ಸತ್ಯ. ಆಮೇಲೆ ಪ್ರಶ್ನೆ ಮಾಡ್ತಾನೆ, ಟೇಬಲ್ ಟೇಬಲ್ ಯಾಕೆ, ಕುರ್ಚಿ ಕುರ್ಚಿ ಕುರ್ಚಿ ಯಾಕೆ, ಟೇಬಲ್ ಕೇಬಲ್ ಟೇಬಲ್ ಯಾಕೆ? ಮೊದಲು ನೀನು ಅನ್ಕೋ ಅಂತ ಯಾರು ಅಂದ್ರೆ ಅರ್ಥ ಅಲ್ಲಿ ಗೊತ್ತದ? ಅಜ್ಞಾನದಿಂದಾಗಿ ಅನ್ಕೊಂಡಿದ್ದ, ಅವನಿಗೆ ತಿಳುವಳಿಕೆಯನ್ನು ಕೊಡಬೇಕಾಗ್ತದೆ. ಏನು ತಿಳುವಳಿಕೆ ಕೊಡಬೇಕಾಗ್ತದೆ? ಅಲ್ಲೊಬ್ಬ ಸೃಷ್ಟಿಕರ್ತ ಅಂತ ಇದ್ದಾನೆ, ಅವ ಸೃಷ್ಟಿಕರ್ತ ಅಂತ ಇದ್ದಾನೆ, ಅವನಿಗೆ ಎಲ್ಲವನ್ನೂ ಸೃಷ್ಟಿಸುವ ಜ್ಞಾನ ಇದೆ, ಎಲ್ಲವನ್ನೂ ಸೃಷ್ಟಿಸುವ ಶಕ್ತಿ ಇದೆ. ಇಷ್ಟೇ ಅಲ್ಲ, ಇದೆಷ್ಟೆಲ್ಲವನ್ನೂ ಸೃಷ್ಟಿಸಲಿಕ್ಕೆ ಅವನದ ಪದಾರ್ಥವೂ ಇದೆ. ಏನು ಪದಾರ್ಥ? ಮಾಯಾ. ಅವಳ ಗುಣಗಳೇನು? ಸತ್ವ ರಜಸ್ಸು ತಮಸ್ಸು. ಆ ಮೂರು ಗುಣಗಳಿಂದ ಕೂಡಿದ ಮಾಯ ಎಲ್ಲಿದೆ? ಅವನ ಹತ್ರನೇ ಇದೆ ಅನ್ನುವ ಈ ಉತ್ತರ ಕೂಡ ಹೆಜ್ಜೆ ಹೆಜ್ಜೆಗೂ ಮರಿಬಾರದು. ಅವನ ಜೊತೆಗೇ ಮಾಯ ಇದೆ ಅನ್ನೋ ಉತ್ತರ ಕೂಡ ಸೃಷ್ಟಿಯ ದೃಷ್ಟಿಯಿಂದ, ಅಜ್ಞಾನಿಗಳ ದೃಷ್ಟಿಯಿಂದ. ಆತ್ಮನಲ್ಲಿ ಮಾಯಾನೂ ಇಲ್ಲ, ಸೃಷ್ಟಿ ಆಗೇ ಇಲ್ಲ, ಪ್ರವೇಶ ಆಗೇ ಇಲ್ಲ. ಇಲ್ಲದೇ ಇರುವ ಕತೆ ಹೇಳಲಿಕ್ಕೆ 3 ವರ್ಷ ಬೇಕು ನೋಡಿ. ಇಲ್ಲದೇ ಇರುವ ಕತೆ ಅದು ಎಷ್ಟು ಚಂದ ಹೇಳ್ತದೆ ಶಾಸ್ತ್ರ ಅಂದರೆ ಇದೇ ಅನ್ನೋಷ್ಟು ಮಟ್ಟಿಗೆ ಹೇಳ್ತದೆ. ಹೀಗಾಗಿ ಈ ಸೂರ್ಯನ ಪ್ರವೇಶ, ಅಗ್ನಿಯ ಪ್ರವೇಶ, ವಾಯುವಿನ ಪ್ರವೇಶ, ಏನಿದು ಪ್ರವೇಶ? ನಿರ್ಲಿಪ್ತವಾಗಿದೆ. ಪ್ರವೇಶದಂಥ ಪ್ರವೇಶ ಆದರೂ ಕೂಡ ಅದು ಅಲಿಪ್ತವಾಗಿದೆ. ಅಲಿಪ್ತ ರಾಷ್ಟ್ರಗಳು ಅಂತಂದೇನೋ ಒಂದು ಇಲ್ಲಿ ಅಲಿಪ್ತ ರಾಷ್ಟ್ರಗಳ ಒಕ್ಕೂಟ ಅಂದ್ರೆ ಏನದು? ಯಾವುದೇ ನ್ಯೂಕ್ಲಿಯರ್, ನ್ಯೂಕ್ಲಿಯರ್ ಮತ್ತು ನ್ಯೂಕ್ಲಿಯರ್ ಸಂಶೋಧನೆಗೆ ಮತ್ತು ಪ್ರಯೋಗಕ್ಕೆ ನಮ್ಮ ಒಪ್ಪಿಗೆ ಇಲ್ಲ. ನಾವು ಅಲಿಪ್ತ, ನೀವು ಏನಾರ ಮಾಡಿಕೊಡ್ರಿ. ಅದು ಒಕ್ಕೂಟ ಇನ್ನೋದೇನು? ಮತ್ತು ನ್ಯೂಕ್ಲಿಯರ್ ಬಾಂಬ್ ತಯಾರು ಮಾಡಿವಲ್ಲ ಮತ್ತು ನಾವು ಅಲಿಪ್ತ, ನಮ್ಮ ಅಲಿಪ್ತ ರಾಷ್ಟ್ರ ಒಕ್ಕೂಟಕ್ಕೆ ಸೇರಿದ್ದಾನೆ ಯಾರು? ನಮ್ಮ ಆತ್ಮ. ಅಲಿಪ್ತ ರಾಷ್ಟ್ರ ಒಕ್ಕೂಟ ಅದಕ್ಕೆ ಸೇರಿದ್ದಾನೆ ನಮ್ಮ ಆತ್ಮ. ಏನಾರ ಮಾಡಿಕೊಡ್ರಪ್ಪ. ಆತ್ಮ ಅಲಿಪ್ತ, ನಿರ್ಲಿಪ್ತ ಇತ್ಯರ್ಥ. ಏಕ ತಥಾ ಸರ್ವಭೂತಾಂತರಾತ್ಮ ರೂಪಂ ರೂಪಂ. ಹೌದಪ್ಪ, ಸಮಾನಂ. ಮೇಲೆ ಏನು ಭಾಷ್ಯ ಹೇಳಿದೆಯೋ ಅದೇ ಪ್ರಕಾರ ಈ ಭಾಷ್ಯವನ್ನು ನೀವು ಅರ್ಥ ಮಾಡ್ಕೋಬೇಕು. ಭಾಷ್ಯ ಏಕಸ್ಯ ಸರ್ವ ಆತ್ಮತ್ವೇ ಸಂಸಾರ ದುಃಖಿತ್ವಂ ಪರಸ್ಯ ಇವ ಸ್ಯಾತ್ ಇತಿ ಪ್ರಾಪ್ತಂ ಅತ ಇದಮುಚ್ಯತೆ. ಎಲ್ಲ ಉಪಾಧಿಗಳಲ್ಲಿ ಆತ್ಮನೇ ಇದ್ದಾನೆ ಅಂತಾದರೆ ಎಲ್ಲ ಮನುಷ್ಯರ ದುಃಖಗಳು ಯಾರಿಗೆ ಸೇರ್ತವೆ? ಆತ್ಮನಿಗೆ. ಅದಕ್ಕೆ ಕೆಲವೊಂದು ಪ್ರಶ್ನೆ ಕೇಳ್ತಾರೆ ನೋಡ್ರಿ ನಿಮಗೆ. ಏನಂದರೆ ಕೆಲವರು ಭಿಕ್ಷುಕರಂತ ಯಾಕೆ ಹುಟ್ಟ್ಯಾರ, ಕೆಲವರು ರಾಜ ಅಂತ ಯಾಕೆ ಹುಟ್ಟ್ಯಾರ, ಕೆಲವರು ಶ್ರೀಮಂತರು ಅಂತ ಯಾಕೆ ಹುಟ್ಟ್ಯಾರ, ನಿಮ್ಮ ಪರಮಾತ್ಮ ಅಲ್ಲ ಏನಂತ ಅದಕ್ಕೆ ತಾರತಮ್ಯ ಮಾಡ್ತಾನೆ, ಇವ್ರನ್ನ ಹಿಂಗೆ ಯಾಕೆ ಹುಟ್ಟಿಸ್ಬೇ? ಪರಮಾತ್ಮನ ಎಲ್ಲನ ಸೃಷ್ಟಿ ಮಾಡೋಣಲ್ಲೋ, ಎಲ್ಲನೂ ಒಂದೇ ಥರ ಸೃಷ್ಟಿ ಮಾಡಬೇಕು. ಥ್ಯಾಂಕ್ ಗಾಡ್, ಸುಯಿಸೈಡ್ ಮಾಡ್ಕೊಂಡ್ಬಿಡ್ತೀವಿ ಎಲ್ಲರೂ ಒಂದೇ ಥರ ಸೃಷ್ಟಿ ಮಾಡಿದ್ರೆ. ಈವನ್ ಹೇಳ್ತಾರೆ, ನಮಗೆ ಗೊತ್ತಿಲ್ಲ, ಯಾಕಂದ್ರೆ ದನ ಕಾಯೋ ಸ್ಪೆಷಲಿಸ್ಟ್ ನಾವಲ್ಲ. ಈ ದನ ಕಾಯೋರು ಹೇಳ್ತಾರೆ, ಒಂದೊಂದು ದನವೂ ಒಂದು ದನಕ್ಕಿಂತ ವ್ಯತ್ಯಾಸ ಇರ್ತದೆ. ಈ ಸರ್ದಾರ್ಜಿಗಳು ಬಂದರೆ ಹೆಂಗೆ ಅನ್ನಿಸ್ತದೆ ನಿಮಗೆ? ಎಲ್ಲರೂ ಒಂದೇ ಥರ ಅಂತ ಅನ್ನಿಸ್ತಾರೆ. ಎಲ್ಲ ಅವ್ನು ಜೈಲ್ ಸಿಂಗ್ ಅಂತಿದ್ದ, ಏನು ದೊಡ್ಡ ಭ್ರಷ್ಟ ಬರ್ತದೆ. ಆತ್ಮನು ಎಲ್ಲೆಲ್ಲಿಯೂ ಅವನು ಎಲ್ಲ ರೂಪಗಳಲ್ಲಿಯೂ ಪ್ರವೇಶಿಸಿದ್ದಾನೆ ಅಂದಮೇಲೆ ಎಲ್ಲ ಮನುಷ್ಯರ ದುಃಖಗಳು ಯಾರ ದುಃಖಗಳು? ಆತ್ಮನ ದುಃಖ. ಅದು ಪ್ರಶ್ನೆ, ಸಣ್ಣ ಪ್ರಶ್ನೆ ಆದರೆ ಮಜಾ ಇದೆ. ಏನಂದರೆ ಏಕಸ್ಯ ಆತ್ಮ ಸರ್ವ ಆತ್ಮತ್ವೇ ಸಂಸಾರ ದುಃಖಿತ್ವ ಪರಸ್ಯೇವ ಸ್ಯಾತ್ ಇತಿ ಪ್ರಾಪ್ತ. ಸಂಸಾರದ ದುಃಖಗಳೆಲ್ಲ ಯಾರಿಗೆ? ಆ ಆತ್ಮನಿಗೆ ಸೇರಿದ್ದು ಅಂತ ವಿಚಾರ ಹೊಳಿತದೆ. ಪರಸ್ಯ ಅಂದರೆ ಪರಮಾತ್ಮ ಅಂತ ಅರ್ಥ. ಪರಸ್ಯ ಅಂದರೆ ಏನು? ಪರಮಾತ್ಮನಿಗೆ, ಪರಮಾತ್ಮನಿಗೆ. ಸಂಸಾರದ ಎಲ್ಲ ದುಃಖಗಳು ಯಾರಿಗೆ? ಪರಮಾತ್ಮನಿಗೆ. ಯಾಕೆ? ಅವ ಎಲ್ಲ ಕಡೆಗಿದ್ದಾನೆ. ನಾ ಎಲ್ಲ ಕಡೆಗಿದ್ದೇನು ಇಲ್ಲ. ಹೀಗಾಗಿ ನನ್ನ ದುಃಖ ನನ್ನ ದುಃಖ, ಅದೇ ಕ್ಷಣ ನಿನ್ನ ಸುಖ ನಿನ್ನ ಸುಖ. ನನ್ನ ದುಃಖದ ನಿನ್ನ ಸುಖ ಆಗುತ್ತೆ, ನಿನ್ನ ದುಃಖದ ನನ್ನ ಸುಖ ಆಗ್ತದೆ ಅಂತ ಅಂದ್ಕೊಂಡ್ರೆ ನಿನ್ನ ದುಃಖ ನಿನ್ನ ದುಃಖ ನನ್ನ ಸುಖ ನನ್ನ ಸುಖ, ನನ್ನ ದುಃಖ ನನ್ನ ದುಃಖ ನಿನ್ನ ಸುಖ ನಿನ್ನ ಸುಖ. ಆದರೆ ಈ ಪರಮಾತ್ಮನು ಎಲ್ಲೆಲ್ಲಿಯೂ ಏಕಕಾಲಕ್ಕೆ ಎಲ್ಲರಲ್ಲಿಯೂ ಪ್ರವೇಶವಾಗಿದ್ದರಿಂದಾಗಿ ಎಲ್ಲರ ದುಃಖಗಳು ಯಾರ ದುಃಖಗಳು? ಆತ್ಮನ ದುಃಖಗಳು ಅಂತ ಯಾಕೆ ನಾವು ಅನ್ನಬಾರ್ದು ಅಂತ ಒಂದು ಸಂದೇಹವು ಬಂದಿದ್ದಾದರೆ, ಸೂರ್ಯೋ ಯಥಾ ಸರ್ವಲೋಕಸ್ಯ ಚಕ್ಷು ನ ಲಿಪ್ಯತೆ ಚಾಕ್ಷುಷೈರ್ಬಾಹ್ಯ ದೋಷೈಃ. ನ ಲಿಪ್ಯತೆ ಚಾಕ್ಷುಷೈಃ ಬಾಹ್ಯ ದೋಷೈಃ. ನ ಲಿಪ್ಯತೆ ಚಾಕ್ಷುಷೈರ್ಬಾಹ್ಯ ದೋಷೈಃ. ಏಕಸ್ತಥಾ ಸರ್ವಭೂತಾಂತರಾತ್ಮ ನ ಲಿಪ್ಯತೆ ಲೋಕದುಃಖೇನ ಬಾಹ್ಯಃ. ಯಥಾ ಸೂರ್ಯಃ ಸರ್ವಲೋಕಸ್ಯ ಚಕ್ಷುಃ. ಸೂರ್ಯನು ಯಾರಪ್ಪ ಅಂದರೆ ಸಮಸ್ತ ಲೋಕವನ್ನು ನೋಡುವ ಕಣ್ಣು ಇದ್ದಂತೆ. ನನಗೆ ಸೂಜಿ ಕಾಣಿಸ್ಲಿಕ್ಕಿಲ್ಲ, ಆದರೆ ಸೂರ್ಯನಿಗೆ ಸೂಜಿ ಕಾಣಿಸ್ತು. ನಾನು ಇಲ್ಲೇ 2 ಅಡಿಯೊಳಗೆ ಇದ್ದೇನೆ, ನನಗೆ ಇರುವೆ ಕಾಣಿಸ್ಲಿಕ್ಕಿಲ್ಲ, ಆದರೆ ಆ ಇರುವೆ ಯಾರಿಗೆ ಕಾಣಿಸ್ತದೆ? ಸೂರ್ಯನಿಗೆ ಕಾಣಿಸ್ತದೆ. ಯಾರು ಸೂರ್ಯ? ಸರ್ವಲೋಕಸ್ಯ ಚಕ್ಷುಃ. ಸಮಸ್ತ ಲೋಕಕ್ಕೆ ಅವನು ಕಣ್ಣು. ಆದ್ದರಿಂದ ಇರುವೆಯ ದೋಷ ಸೂರ್ಯನಿಗೂ ಇರಬೇಕು ಅಂತ ಆತಲ್ಲ. ಇರುವೆಯ ದೋಷ ಏನು? ಇರುವೆ ನಿಧಾನವಾಗಿ ಹೋಗ್ತದೆ. ಈಗ ಆ ಇರುವೆಯಲ್ಲಿಯೂ ಸೂರ್ಯನ ದೃಷ್ಟಿ ಇರೋದರಿಂದ ಆ ಸೂರ್ಯನ ದೃಷ್ಟಿಗೆ ಇರುವೆಯ ನಡಿಗೆ ಪರಿಣಾಮವನ್ನು ಉಂಟು ಮಾಡುತ್ತದೆಯಾ? ಪರಿಣಾಮ ಉಂಟು ಮಾಡಿದರೆ ಏನಾಗ್ತದೆ? 24 ಗಂಟೆ ಬದಲು ಏನಾಗ್ತದೆ? 48 ಗಂಟೆ ಆಗ್ತದೆ, 96 ಗಂಟೆ ಆಗ್ತದೆ. 4 ದಿವಸಕ್ಕೆ ಒಂದು ಸಲ ಉದಯ ಆಗ್ತಾನೆ. ಯಾಕೆ? ಇತ್ತೀಚೆಗೆ ಇರುವೆಗಳ ಪ್ರಭಾವ ಯಾರ ಮೇಲೆ? ಏನೂ ಇಲ್ಲ. ಕೊಳಚೆ ಪ್ರಭಾವ ಇಲ್ಲ. ಹಿಮ ಕರಗುತ್ತದೆ, ಸೂರ್ಯ ಕರಗುತ್ತಾನೆ. ನೀರು ಗಟ್ಟಿ ಆಗ್ತದೆ, ಸೂರ್ಯ ಗಟ್ಟಿ ಆಗ್ತಾನೆ. ಕಲ್ಪನೆ ಮಾಡ್ಕೊಳ್ರಿ, ನಿಮ್ಗೇನು ಹೋಗಿರಿ, ಕಲ್ಪನೆ ಮಾಡ್ಕೊಳಕ್ಕೆ ಏನಾಗ್ತದೆ? ಈ ಸೂರ್ಯನ ಬೆಳಕದಲ್ಲ, ಇದು ಸಾಲಿಡಿಫೈ ಆಗ್ತಂತ ತಿಳ್ಕೊಡ್ರಿ, ಘನೀಭೂತವಾಗ್ಬಿಡ್ತು. ಹಾಂ, ಏನಾಗೋದಿಲ್ಲ, ರಾತ್ರಿ ಆಗೋದೇ ಇಲ್ಲ, ಈ ಘನೀಭೂತ. ನೀರು ಗರಿಯುವಾಗ ಮಳೆ ಗರಿಯುವಾಗ ಘನೀಭೂತ ಆಗ್ತದೋ ಇಲ್ಲೋ? ಅವಾಗೇನು ಬೀಳ್ತಾವು? ಅಣಿಕಲ್ಲು. ಅದು ಘನೀಭೂತ ಆಗಿ ಧಮ ಧಮ ಬೀಳ್ತಾವು, ಒಂದೊಂದೊಂದೊಂದು ಇಂತಿಂತಾವ ಬೀಳ್ತಾವು. ಒಂದು ಯಾವುದು ಬಿದ್ದಿತ್ತಿಲ್ಲಿ, ಮೂರು ದಿನ ನಾಲ್ಕು ದಿನ ಬೇಕಾದ ಕರಗಲಿಕ್ಕೆ. ಈ ಸಮೀಪದಲ್ಲಿ ಇಲ್ಲೇ ಯಾವುದೋ ಯಾವುದೋ ಒಂದು ಹಳ್ಳಿಯೊಳಗೆ ಹೊಲದಾಗ ಬಿತ್ತು, ಅದು ಕರಗಲಿಕ್ಕೆ ಮೂರು ನಾಲ್ಕು ದಿವಸ ಇತ್ತು. ಅಷ್ಟು ದೊಡ್ಡ ತುಂಡು ವಿಚಾರ ಮಾಡ್ತಿದ್ದೆ. ಸುಮ್ಮನೆ ಪಟಾಪಟ ಸಣ್ಣ ಸಣ್ಣ ಆನೆಕಲ್ಲು ಹೊಡೆದ್ರನ ಭಯ ಆಗ್ತಷ್ಟ ನೋವಾಗ್ತದೆ. ಹಾಗೆ ಈ ಸೂರ್ಯನ ಬೆಳಕು ಘನೀಭೂತ ಆಯ್ತು ಅಂತ ತಿಳ್ಕೊಡ್ರಿ. ಕಯಾಸ್, ಸೂರ್ಯನಿಗೆ ಸ್ಪರ್ಶವೇ ಇಲ್ಲ. ಯಥಾ ಸೂರ್ಯ ಸರ್ವಲೋಕಸ್ಯ ಚಕ್ಷು, ಚಕ್ಷುಷೈ ಬಾಹ್ಯ ದೋಷೈ ನ ಲಿಪ್ಯತೆ. ಕಣ್ಣಿನ ಹೊರಗಿರುವ ದೋಷಗಳಿಂದ ಸೂರ್ಯನು ಎಷ್ಟರ ಮಟ್ಟಿಗೂ ಅಂಟಿಕೊಂಡಿಲ್ಲ, ಎಷ್ಟರ ಮಟ್ಟಿಗೂ ಅಂಟಿಕೊಂಡಿಲ್ಲ. ಹೊರಗೆ ದೋಷಗಳಿವೆ, ಕೊಳಚೆ ಇರ್ತದೆ, ಸ್ವಚ್ಛ ಇರ್ತದೆ, ನಾನಾ ಪದಾರ್ಥಗಳಿರ್ತವೆ, ದುರ್ಗಂಧ ಇರ್ತದೆ, ಎಲ್ಲ ದೋಷಗಳು. ಆದರೆ ಯಾವ ದೋಷಗಳು ಕೂಡ ಸೂರ್ಯನಿಗೆ ಸ್ಪರ್ಶ ಕೂಡ ಆಗಿಲ್ಲ. ಅದೇ ಪ್ರಕಾರ ಯಥಾ ತಥಾ ಸರ್ವಭೂತಾಂತರಾತ್ಮ ಏಕಃ ಆತ್ಮ, ಯಥಾ ತಥಾ ಏಕಃ ಆತ್ಮ ಸರ್ವಭೂತಾಂತರಾತ್ಮ ನ ಲಿಪ್ಯತೆ. ಯಾವುದರಿಂದ? ಹಾಂ, ಲೋಕದುಃಖೇನ ಬಾಹ್ಯ, ಲೋಕದುಃಖೇನ ಹೊರಗಿನ ಲೋಕದ ಸಂಸಾರದ ಜಗತ್ತಿನ ಸೃಷ್ಟಿಯ ನೋವುಗಳು ಅಂತೇನಿವೆಯೋ, ದುಃಖಗಳು ಅಂತೇನಿವೆಯೋ, ಈ ದುಃಖಗಳಿಂದ ಆತ್ಮನು ಕಿಂಚಿತ್ತು ಸ್ಪರ್ಶಿತನಾಗಿಲ್ಲ. ಭಾಷ್ಯ, ಸೂರ್ಯ ಯಥಾ ಚಕ್ಷುಷ ಆಲೋಕೇನ ಉಪಕಾರಂ ಕುರ್ವನ್ ಮೂತ್ರ ಪುರಿಷಾದಿ ಅಶುಚಿ ಪ್ರಕಾಶನೇನ ತದ್ದರ್ಶಿನಃ ಸರ್ವಲೋಕಸ್ಯ ಚಕ್ಷುರಪಿ ಸನ್ನ ನ ಲಿಪ್ಯತೆ ಚಾಕ್ಷುಷೈ ಅಶುಚ್ಯಾದಿ ದರ್ಶನ ನಿಮಿತ್ತೈ ಆಧ್ಯಾತ್ಮಿಕೈ ಪಾಪದೋಷೈ ಬಾಹ್ಯೈ. ಬಾಹ್ಯೈ ಚ ಚ ಅಶುಚ್ಯಾದಿ ಚ ಅಶುಚ್ಯಾದಿ ನೋಡಿ, ಹೌದೇ, ಬಾಹ್ಯೈ ಚ, ಆ ಬಾಹ್ಯೈ ಮತ್ತು ಚ ಸೇರಿ ಬಾಹ್ಯೈಶ್ಚ ಆಗಿತ್ತು. ಆಮೇಲೆ ಅಶುಚಿ ಅ ಸೇರಿಕೊಂಡು ಬಾಹ್ಯೈಶ್ಚ ಆಗಿದೆ. ಅದು ಸರಿ ಬಿಡಿ, ಅಶುಚ್ಯಾದಿ ಬಾಹ್ಯೈ ಚ ಅಶುಚ್ಯಾದಿ ಸಂಸರ್ಗದೋಷೈ. ಸೂರ್ಯನಿಗೆ ಸೂರ್ಯನ ಬೆಳಕೇ ಕಣ್ಣು ಇದ್ದಂತೆ. ಸೂರ್ಯನ ಕಣ್ಣೆಲ್ಲಿವೆ? ಅವನ ಬೆಳಕೇ ಕಣ್ಣು. ಒಂದೊಂದು ಕಿರಣ ಕಿರಣವೂ ಕೂಡ ಸೂರ್ಯನ ಕಣ್ಣು ಇದ್ದ. ಸೂರ್ಯ ಯಾವ ಪ್ರಕಾರ? ಸರ್ವಲೋಕಸ್ಯ ಚಕ್ಷುಃ, ಸಮಸ್ತ ಲೋಕವನ್ನು ಬೆಳಗುವಂತಹ ಕಣ್ಣು. ಇಂತಹ ಸೂರ್ಯನು ಆಲೋಕೇನ ಉಪಕಾರಂ ಕುರುವನ್, ಎಲ್ಲವನ್ನು ನೋಡಲಿಕ್ಕೆ ಇವನು ಉಪಕಾರ ಮಾಡ್ತಾನೆ, ಅವಕಾಶ ಮಾಡಿಕೊಡ್ತಾನೆ ಅಂತ ಅರ್ಥ. ಇವನು ಪ್ರಯತ್ನಪೂರ್ವಕವಾದ ಉಪಕಾರ ಅಲ್ಲ, ಅವಕಾಶ. ಎಲ್ಲವನ್ನು ನೋಡಲಿಕ್ಕೆ ಅವಕಾಶ ಮಾಡಿ, ತನ್ನ ಕಣ್ಣುಗಳಿಂದ ಎಲ್ಲವನ್ನು ನೋಡಲಿಕ್ಕೆ ಅವಕಾಶ ಮಾಡಿಕೊಡ್ತಾನೆ. ಕುರುವನ್ ಏನೇನು ನೋಡ್ತಾನೆ? ಮೂತ್ರ ಪುರೀಷಾದಿ ಅಶುಚಿ ಪ್ರಕಾಶನೇನ, ಮಲ ಮೂತ್ರ ಕೊಳಚೆ ಕೆಸರು ಅಶುಚಿ, ಅಶುದ್ಧವಾದ ಪ್ರದೇಶಗಳನ್ನು ಎಲ್ಲವನ್ನು ಯಾರು ಬೆಳಗ್ತಾರೆ? ವಾ, ಮೈಲಿಗೆ ಆತಲ್ಲ, ಶುದ್ಧ ಸರೋವರದ ಕೊಳವನ್ನು ಅವನು ಬೆಳಗಿದಾಗ ಅವನು ಪವಿತ್ರನಾಗೋದಿಲ್ಲ. ಅಶುಚಿಯನ್ನು ಬೆಳಗಿದಾಗ ಅವನು ಅಶುಚಿ ಆಗುವುದಿಲ್ಲ. ಸರ್ವಲೋಕಸ್ಯ ಚಕ್ಷುಃ ಅಪಿ ಸನ್ನ ಚಾಕ್ಷುಷೈಹಿ ನ ಲಿಪ್ಯತೆ. ಈ ಅಶುಚಿಯ ದರ್ಶನವನ್ನು ಬೆಳಗಿದ್ದರಿಂದ ಅವನು ಅಶುಚಿ ಆಗುವುದಿಲ್ಲ. ಅಷ್ಟೇ ಅಲ್ಲ, ಆಧ್ಯಾತ್ಮಿಕೈ ಪಾಪದೋಷೈ ಬಾಹ್ಯೈ, ಒಳಗಿನ ದೋಷಗಳಾಗಲಿ ಹೊರಗಿನ ದೋಷಗಳೇ ಆಗಲಿ, ದೋಷಗಳಿಂದ ಅವನು ಲಿಪ್ತನಾಗುವುದೇ ಇಲ್ಲ, ದೋಷಗಳಿಂದ ಅವನು ಅಂಟಿಕೊಳ್ಳುವುದೇ ಇಲ್ಲ. ಸೂರ್ಯನ ಕಿರಣಗಳು ಹಾಗೆ ಯಾವತ್ತಿಗೂ ಪವಿತ್ರ, ಯಾವತ್ತಿಗೂ ಪವಿತ್ರ. ಈ ಸಣ್ಣ ಗ್ರಹವನ್ನು ಬೆಳಗಿದ್ದರಿಂದಾಗಿ ಅವನ ಕಿರಣಗಳು ಅರ್ಥಾತ್ ಅವನ ಕಣ್ಣುಗಳು ಸಣ್ಣಾಗೋದಿಲ್ಲ, ದೊಡ್ಡ ಗ್ರಹವನ್ನು ಬೆಳಗಿದ್ದರಿಂದಾಗಿ ಅವನ ಕಿರಣಗಳು ದೊಡ್ಡಾಗೋದಿಲ್ಲ. ಯಾವ ದೋಷಗಳು ಸಣ್ಣದು ದೊಡ್ಡದು ಮುಟ್ಟಬೇಕು ಮುಟ್ಟಬಾರದು, ಸ್ಪರ್ಶ ಅಸ್ಪರ್ಶ, ಸುಗಂಧ ದುರ್ಗಂಧ ಕೊಳಚೆ ಸ್ವಚ್ಛತಾ, ಇವು ಯಾವ ಸ್ಪರ್ಶಗಳೂ ಸೂರ್ಯನಿಗಿಲ್ಲ. ನಿಜವಾಗಲು ನಾವು ಸೂರ್ಯನನ್ನು ಸ್ಮರಿಸಬೇಕು, ದಿವಸ ಸೂರ್ಯನನ್ನು ಧ್ಯಾನಿಸಬೇಕು, ಸೂರ್ಯನಿಗೆ ಆರ್ಘ್ಯವನ್ನು ಕೊಡಬೇಕು. ಇವತ್ತಿಗೂ ಕೂಡ ಯಾರು ಭಾರತ ದೇಶದ ಭಾರತೀಯ ಯಾವುದೇ ಸಂಪ್ರದಾಯದಲ್ಲಿ ಇದ್ದವನಾದರೂ ಚಿಂತೆ ಇಲ್ಲ, ಪವಿತ್ರವಾದ ನದಿಗಳಿಗೆ ಹೋದಾಗ ಅವನ ಸೂರ್ಯನ ಕಡೆಗೆ ಮುಖ ಮಾಡಿ ನಿಂತುಕೊಂಡು ನೀರನ್ನು ಅರ್ಘ್ಯ ಕೊಡ್ತಾನೆ. ಅವನಿಗೆ ಗೊತ್ತಿಲ್ಲ, ಏನು ಮಂತ್ರ ಹೇಳಬೇಕು ಗೊತ್ತಿಲ್ಲ, ಯಾವ ರೀತಿ ಕೊಡಬೇಕು ಗೊತ್ತಿಲ್ಲ, ಬಟ್ ಕೊಡ್ತಾನೆ. ಸಣ್ಣದೊಂದು ಪಾಠ ಇದೆ ಅದರೊಳಗೆ. ಏನು ಪಾಠ? ಹೇ ಭಗವಂತ, ನಿಂದ ನಿನಗೆ ಕೊಡ್ಲಿಕ್ಕತ್ತೀನಿ, ನಂದೇನಿಲ್ಲ. ಆ ನದಿಯಿಂದ ಹೊರಗೆ ಬಂದಮೇಲೆ ಹಿಂಗೆ ಅನ್ರಲ್ಲ, ನಂದು ನನಗೆ ನಿನ್ನ. ಅದಕ್ಕೆ ದಾನ ಇತ್ಯಾದಿ ಮಾಡಿದಾಗ ನೀರು ಬಿಡ್ತಾರೆ ನೋಡಿ, ತುಳಸಿ ತೊಗೊಂಡು ನೀರು ಬಿಡ್ತಾರೆ. ಸೂರ್ಯನಿಗೆ ಯಾವ ದೋಷಗಳು ಅಂಟುವುದಿಲ್ಲ, ಪವಿತ್ರಾತ್ಮ ಸೂರ್ಯ. ಇದೊಂದು ಒಳ್ಳೆ ಪಾಠ. ಅದಕ್ಕೆ ನಾವೆಲ್ಲ ಅಲ್ಲಿ ಋಷಿಕೇಶ್ನಲ್ಲಿದ್ದಾಗ ನಾವು ಹಾಗೆ ಮಾಡೋದು, ಮುಳುಗೋರು ಮುಳುಗ್ತಾರೆ, ನೀರಾಟ ಆಡೋರು ನೀರಾಟ ಆಡ್ತಾರೆ, ಆದರೆ ಒಂದು ಮಾತ್ರ ಎಲ್ಲರೂ ಮಾಡ್ತಾರೆ, ನೀರನ್ನು ತೊಗೊಂಡು ಬಿಟ್ಟು ಬಗ್ಸಿ ತೊಗೊಂಡು ನಿಂದು ನಿನಗೆ ಅರ್ಪಿತ. ನೀವು ಯಾರು ಬಿಡಲಿಲ್ಲ ಅಂತ ತಿಳ್ಕೊಡ್ರಿ, ನನಗೆ ಮಾತಾಡಿಸೋದಿಲ್ಲ ಇವರು, ನನಗೆ ಗೌರವ ಕೊಡೋದಿಲ್ಲ, ನಾನಂದ್ರೆ ಇವರಿಗೆಲ್ಲ ಬ್ಯಾಡಾಗ್ಯದ ಅಂತ ಸೂರ್ಯ ಕಣ್ಣು ಮುಚ್ಚಿಕೊಡ್ತಾನೆ. ನಿಮಗಷ್ಟೇ ಕಣ್ಣು ಮುಚ್ಚಿಕೊಡ್ತಾನೆ. ನಾವು ನೀವು ಏನಾದರೂ ಮಾಡಿಕೊಳ್ರಿ, ನಾನು ಬೆಳಗೋದು ನನ್ನ ಧರ್ಮ. ಎಷ್ಟು ಚಂದದ ಸೂರ್ಯನಿಂದ ಪಾಠ, ಎಷ್ಟು ಕಲಿಬೇಕು ನಾವು ಬಿಡು. ವೈಜ್ಞಾನಿಕವಾಗಿ ಇನ್ನು ಏನೇನು ಶಕ್ತಿಗಳಿವೆ ಆ ಕಿರಣಗಳಲ್ಲಿ ಅನ್ನೋದನ್ನು ಸಂಶೋಧನೆ ಸಂಶೋಧಕರಿಗೆ ಇನ್ನೂ ಪೂರಾ ಸಂಶೋಧನೆ ಮಾಡಲಿಕ್ಕೇ ಆಗ್ತಾ ಇಲ್ಲ. ಅಷ್ಟೊಂದು ಶಕ್ತಿಗಳಿವೆ ಆ ಸೂರ್ಯನ ಕಿರಣಗಳಲ್ಲಿ. ನೀವು ಅಲ್ಟ್ರಾ ವಯೊಲೆಟ್ ಕಿರಣಗಳಂತೀರಿ, ರೇಡಿಯೋ ಕಿರಣಗಳಂತೀರಿ, ರೇಡಿಯೋಲಜಿ, ಎಕ್ಸ್ರೇ ಅಂತೀರಿ, ಇವೆಲ್ಲ ಕಿರಣಗಳು ಅದರೊಳಗೆ ಇರೋದು. ಸೂರ್ಯನ ಮಹಿಮ ಭಾಳ ದೊಡ್ಡದು. ಆದರೆ ಇಷ್ಟೆಲ್ಲ ಇದ್ದರೂ ಕೂಡ ಅವುಗಳ ವಾವ ಆಗಲಿ, ಅವುಗಳ ಮಾನ ಅಪಮಾನಗಳಾಗಲಿ, ಅವುಗಳ ಹೊಗಳಿಕೆ ತೆಗಳಿಕೆಗಳಾಗಲಿ, ಅವುಗಳ ಕೊಳಚೆ ಅಥವಾ ಪಾವಿತ್ರತೆಗಳಾಗಲಿ, ಇವು ಯಾವೂ ಕೂಡ ಸೂರ್ಯನಿಗೆ ಅಂಟ್ಕೊಂಡಿಲ್ಲ, ಅಲುಪ್ತನಿದ್ದಾನೆ. ಎಕ್ಸಾಕ್ಟ್ಲಿ ಇದೇ ಪ್ರಕಾರವಾಗಿ ಏಕಹಾಸನ್ನ ತಥಾ ಸರ್ವಭೂತಾಂತರಾತ್ಮ ನ ಲಿಪ್ಯತೆ ಲೋಕದುಃಖೇನ ಬಾಹ್ಯ. ತನ್ನ ಹೊರಗಿರುವ ಎರಡು ಹೇಳ್ತೇನೆ ಕೇಳ್ರಿ ಈಗ, ತನ್ನ ಹೊರಗಿರುವ ಬಾಹ್ಯ ಲೋಕದುಃಖೇನ, ತನ್ನ ಹೊರಗಿರುವ ಇದರರ್ಥ ಏನು, ತನ್ನ ಬೆಳಕಿನಿಂದ ಹೊರಗಿರುವ ಅದರರ್ಥ ಏನು, ತಾನು ಬೆಳಗುವ ಕಿರಣಗಳನ್ನು ಹೊರತುಪಡಿಸಿ ಏನೇನು ವಸ್ತುಗಳನ್ನು ಬೆಳಗಿದ್ದಾನೋ, ತಾನು ಬೆಳಗುವುದನ್ನು ಹೊರತುಪಡಿಸಿರುವ ವಸ್ತುಗಳನ್ನೇ ಬೆಳಗ್ತಾನವನು. ಆ ಬೆಳಗಿದ ವಸ್ತುಗಳ ದೋಷ ಸೂರ್ಯನಿಗೆ ಇಲ್ಲ. ಬಾಹ್ಯೈ ಲೋಕದುಃಖೇನ ನ ಲಿಪ್ಯತೆ. ಮುಂದೆ ಕೇಳಿ, ಭಾಗ್ಯ ಶಬ್ದ ಉಪಯೋಗ ಮಾಡಿದ್ರಿಂದಾಗಿ ಒಳಗೆ ಓ ಹೊರಗೆ ಏನು ದುಃಖ ಇಲ್ಲ, ಒಳಗೆ ಪಾಪ ಕುದಿಲಿಕತ್ತಾನೆ ಹೇಳ್ತಾರೆ. ನಮಗೂ ಗೊತ್ತಿಲ್ಲ, ವೈಜ್ಞಾನಿಕ ವಿಶ್ಲೇಷಣೆ. ಪ್ರತಿ ದಿವಸ 1 ಮೀಟರ್ ಸಣ್ಣ ಆಗ್ತಾನಂತೆ ಸೂರ್ಯ. ಸೂರ್ಯ ಏನಿದ್ದಾನೆ, ಪ್ರತಿ ದಿವಸ 1 ಮೀಟರ್ ಸಣ್ಣ ಆಗ್ತಾನೆ. ಅವನು ವ್ಯಾಸ ಇರ್ತದಲ್ಲ, ವ್ಯಾಸ ವರ್ತುಳಕ್ಕೆ ವ್ಯಾಸ ಇರ್ತದ, ಅದು ವ್ಯಾಸ 1 ಮೀಟರ್ ಕಡಿಮೆ ಆಗ್ತದೆ ಪ್ರತಿ ದಿವಸ. ಅಳ್ತಾ ಇದ್ದಾನೆ ಸೂರ್ಯ. ಆಂತರಿಕ ದೋಷ ಇಲ್ಲ, ಭಾಗ್ಯ ದೋಷದಿಂದಲೂ ಅವನು ಸ್ಪರ್ಶಿತನಾಗಿಲ್ಲ, ಆಂತರಿಕ ದೋಷಗಳಿಂದಲೂ ಅವನು ಸ್ಪರ್ಶಿತನಾಗಿದೆ. ಎಕ್ಸಾಕ್ಟ್ಲಿ ಸಮುದ್ರದ ಉದಾಹರಣೆ ತಗೊಳ್ರಿ, ಭಾರೀ ಮಳೆ ಆಗಿದೆ ಎಂದು, ನದಿಯ ನೀರು ಜಾಸ್ತಿ ಆಗಿದೆ ಎಂದು, ಸಮುದ್ರಕ್ಕೆ ನೀರು ಜಾಸ್ತಿ ಬಂದಿದೆ ಎಂದು ಸಮುದ್ರವು ಉಬ್ಬುವುದಿಲ್ಲ. ಮಳೆಯೇ ಆಗಿಲ್ಲ ಎಂದು ನದಿಯು ಒಣಗಿ ಹೋದಾಗ, ಸಮುದ್ರಕ್ಕೆ ನೀರು ಬರದೇ ಇದ್ದಾಗ ಸಮುದ್ರ ದುಃಖಿತವಾಗೋದಿಲ್ಲ. ಇದು ಬಾಹ್ಯ ದುಃಖ. ಇನ್ನು ಆಂತರಿಕ ದುಃಖ, 16 ಹಡಗುಗಳು ಟೈಟಾನಿಕ್ನಂತಹ ಮಹಾನ್ ಹಡಗುಗಳು ಸಮುದ್ರದಲ್ಲಿ ಮುಳುಗಿ ಹೋದಾಗ ಅಪ್ಪ ಅಂತೂ ಇಂತೂ ಇವರೆಲ್ಲರೂ ನನ್ನ ಹತ್ರ ಕಾಯಮ್ಮಾಗಿ ಉಳಿದ್ಬಿಟ್ರು ನೋಡಪ್ಪ, ಇನ್ನು ಹೋಗೋದಿಲ್ಲ ಅಂತ. ಸಮುದ್ರಕ್ಕೆ ಸುಖ ಆಗಿಲ್ಲ. ಲಕ್ಷಾನು ಲಕ್ಷ ಕೋಟ್ಯಾನು ಕೋಟಿ ಮೀನುಗಳನ್ನು ಹಿಡ್ಕೊಂಡು ಹೋದರೂ ಸಮುದ್ರಕ್ಕೆ ದುಃಖ ಆಗಿಲ್ಲ. ಇದು ಆಂತರಿಕ ದೋಷ. ನಮ್ಮನ್ನು ಹೇಳಿದೆ ನಿಮಗೆ, ಭೂಮಿ ಮೇಲೆ ಎಷ್ಟು ಐಶ್ವರ್ಯ ಇದೆ, ಇದರ 100% ಜಾಸ್ತಿ ಸಮುದ್ರದೊಳಗಿದೆ ಐಶ್ವರ್ಯ. ನೀವೇನು ವಜ್ರ ಅಂತೀರಿ, ನೀವೇನು ಚಿನ್ನ ಅಂತೀರಿ, ಇತ್ಯಾದಿ ಇತ್ಯಾದಿ ಏನು ಹೇಳ್ತೀರಿ, ಅಷ್ಟು ಭೂಮಿ ಮೇಲೆ ಎಷ್ಟು ಆಸ್ತಿ ಇದೆಯೋ, ಎಷ್ಟು ಐಶ್ವರ್ಯ ಇದೆಯೋ, ಎಷ್ಟು ಸಂಪತ್ತಿದೆಯೋ, ಇದರ 100% ಹೆಚ್ಚು ಸಂಪತ್ತು ಎಲ್ಲಿದೆ? ಭೂಮಿ. ಸಹಜವಾಗಿ ನೋಡಿರ್ಬೇಕಾದ್ರೆ ಭೂಮಿ ಎಷ್ಟು, ನೀರು ಎಷ್ಟು, ಕಾಲು ಭಾಗ ಅಷ್ಟೇ ಭೂಮಿ ಇರೋದು, ಮುಕ್ಕಾಲು ಭಾಗ ಎದುರನ್ನು ತುಂಬಿಕೊಂಡಿದೆ. ಅಂದರೆ ಸಮುದ್ರ ದೊಡ್ಡದನ್ನು ಭೂಮಿ ದೊಡ್ಡದು. ಆ ಸಮುದ್ರಗಳು ಎಷ್ಟಿರ್ಬೋದು, ಎಷ್ಟು ಔಷಧಗಳಿರ್ಬೋದು. ಮೊನ್ನೆ ಹೇಳಿದೆ ನಿಮಗೆ, ಹವಳ ಪವಳ ಅಂತ ಕರಿತಾರೆ, ಹವಳ ಅಂತ ಕರೀತಾರೆ. ಕನ್ಯಾಕುಮಾರಿಯಿಂದ ಹಿಡ್ಕೊಂಡು ಎಡಗಡೆ ಸಮುದ್ರ ದಂಡಿಗೆ ಬಂದರೆ ನೀವು ಸುಮಾರು 300 ಕಿಲೋಮೀಟರ್ ಉದ್ದ, ಮುನ್ನೂರಲ್ಲ 100 ಕಿಲೋಮೀಟರ್ ಉದ್ದ ಬರೀ ಹವಳ ಇದೆ. ಹವಳದ ಗಿಡಗಳು, ಹವಳ ಹವಳ. ಹವಳದ ಗಿಡಗಳಿವೆ. ಅದರಲ್ಲಿ 4.5 ಎಕರೆ ಸರ್ಕಾರದಿಂದ ಒಬ್ಬರು ಮಂಜೂರು ಮಾಡಿಕೊಂಡರು. ಸರ್ಕಾರಕ್ಕೆ ಪ್ರತಿ ವರ್ಷ ಇಂತಿಷ್ಟು ಹಣ ಕೊಡ್ತೀನಿ ಅಂತ ಮಂಜೂರು ಮಾಡಿಕೊಂಡರು. ಅದರ ಇನ್ಕಮ್ಮು 10,000 ಕೋಟಿ ರೂಪಾಯಿ ಒಂದು ವರ್ಷಕ್ಕೆ. ಸಂಪತ್ತು ಭೂಮಿ ಜಾಸ್ತಿನ ಸಮುದ್ರ ಜಾಸ್ತಿ, ನೀವು ಹೇಳಿ. ಹವಳ ಸ್ವಾಮೀಜಿ ಕೇಳಿ, ಹವಳ ತೋರಿಸಿದ್ರ ಬೆಲೆ ಎಷ್ಟು ಅಂತ ಕೇಳಿ ಹೇಳ್ತಾರೆ ಅವರು. ಇಷ್ಟ ಇರ್ತದೆ ಉಂಗುರದಾಗ ಕೊಡಿಸೋದು, ಹವಳ ಇಷ್ಟ ಇರ್ತದೆ. ನನಗೂ ಗೊತ್ತಿಲ್ಲ ಎಷ್ಟು ರೀ ಮಮ್ಮಜಿ. ಈಗ ಸ್ವಾಮೀಜಿ, ಹವಳದ ಬೆಲೆ ಎಷ್ಟು ಕ್ಯಾರೆಕ್ಟರ್? ಹಾಂ, ಇಷ್ಟ 300-400 ರೂಪಾಯಿ ಅಷ್ಟೇ ನೋಡ್ರಿ. ನೀವೇನ ಭಾರಿ ಹಿಂದಿನ ರೇಟ್ ಹೇಳ್ತೀರಂತ ಇದು ಶೆಟ್ಟ ಕೂತ್ಕೊಂಡ್ರ. ಇಲ್ಲ ನಿಜವಾಗ್ಲೂ ಹಳೆ ರೇಟ್, ಅದು ಭಾಳ ಹಳೆ ರೇಟ್. ನೀವು ರಿಟೈರ್ ಆಗಿ 30 ವರ್ಷ ಆಗ್ತದೆ. ವೆರಿ ವೆರಿ ವೆರಿ ಕಾಸ್ಟ್ಲಿ. ಇದು ಬರೀ ಹವಳದನ್ನ ಮಾತಾಡಿದ್ದೀಗ, ಇಂಥ ಇನ್ನು ಎಷ್ಟಿವೆ. ಬರೀ 20 ಲಕ್ಷ ಜನ ಭಾರತ ದೇಶದೊಳಗ ಮೀನಾ ಮಾರಾಟ ಮಾಡಿ ಬಂಗ್ಲೆಗಳನ್ನು ಕಟ್ಟಿದವರಿದ್ದಾರೆ. ಮೀನ ಕೂಡ ಜಲಚರ ಸಂಪತ್ತು ಹೌದಲ್ಲ, ಬರೀ ಮೀನ ಮೀನಾ ಹಿಡಿದು ಮೀನ ಮಾರಾಟ ಮಾಡಿ ಬಂಗ್ಲೆ ಕಟ್ಟಿದವರಿದ್ದಾರೆ. ಆದ್ದರಿಂದ ಸಮುದ್ರಕ್ಕೆ ಸುಖ ಆಗಿಲ್ಲ, ಮೀನುಗಳನ್ನೆಲ್ಲ ತಗೊಂಡು ಹೋದಕ್ಕೆ ಸಮುದ್ರಕ್ಕೆ ದುಃಖ ಆಗಿಲ್ಲ, ಇಷ್ಟೆಲ್ಲ ಸಂಪತ್ತು ಒಳಗಿಟ್ಕೊಂಡಿದ್ದಕ್ಕೆ ಸಮುದ್ರಕ್ಕೆ ಸುಖ ಆಗಿಲ್ಲ. ಇವು ಆಂತರಿಕ ದುಃಖ, ಅದು ಬಾಹ್ಯ ದುಃಖ. ಸೂರ್ಯನಿಗೂ ಹಾಗೆ, ಬಾಹ್ಯದಿಂದಲೂ ಅವನಿಗೆ ದುಃಖ ಇಲ್ಲ, ಆಂತರಿಕವಾಗಿಯೂ ಅವನಿಗೆ ದುಃಖಗಳಿಲ್ಲ. ಹೇಗೋ ಹಾಗೆ ಆತ್ಮನಿಗೆ ಬಾಹ್ಯದಿಂದಲೂ ದುಃಖ ಇಲ್ಲ, ಒಳಗಿನಿಂದಲೂ ಅವನಿಗೆ ದುಃಖ ಇಲ್ಲ. ಭಾಷ್ಯ ಲೋಕಃ ಹೀ